ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:51:30 ಈಗ ದೇಶಭಕ್ತಿ ಗೀತೆಗಳು. ವೃಂದಗಾನದಲ್ಲಿ ಕೆಎಸ್ ನಿಸಾರ್ ಅಹಮದ್ ಬರೆದಿರುವ ದೇಶಭಕ್ತಿ ಗೀತೆ. ಕಾರ್ಯಕ್ರಮದ ಕೊನೆಯಲ್ಲಿ ದರಾ ಬೇಂದ್ರೆ ರಚನೆಯ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ದೇಶಭಕ್ತಿ ಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 7 ಗಂಟೆ ಆಗುತ್ತಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಹಾಗೂ 7:45-7:59 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮತೇ ಮಾತು ಕಾರ್ಯಕ್ರಮ, 7:35 ಕನ್ನಡದಲ್ಲಿ ವಾರ್ತೆಗಳು, 7:59 ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಂದು ಬೆಳಿಗ್ಗೆ ರಾಷ್ಟದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ 2ನೇ ಆವೃತ್ತಿಯ 37ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳುವಿರಿ. ನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿಯ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಇಲ್ಲಿನ ವಿದ್ಯಾರ್ಥಿಗಳು ಸಂಸ್ಕೃತಿಯ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಭಾರತದ ಸಂಸ್ಕೃತಿ ಎನ್ನುವಂತಹದ್ದು ಅತ್ಯಂತ ಉತ್ಕೃಷ್ಟವಾದದ್ದು. ಸಂಸ್ಕ್ರಿಯತೆ ಅನೇನ ಇತಿ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿ ಎಂಬುದಾಗಿ ಕರೀತಾರೆ. ಜನ ಜೀವನ ಹೇಗೆ ಇದೆ, ಅವರ ನಡವಳಿಕೆಗಳು ಮತ್ತೆ ಪ್ರಾಕೃತಿಕ ಕೆಲವು ವಿಷಯಗಳಿಗೆ ಹೊಂದಿಕೊಂಡು ಕೆಲವು ಸಂಸ್ಕೃತಿಗಳು ಬದಲಾಗ್ತಾ ಹೋಗ್ತವೆ. ಆದರೆ ಭಾರತದ ಸಂಸ್ಕೃತಿ ಎನ್ನುವಂತಹದ್ದು ಇದು ಗಟ್ಟಿಯಾದಂತಹ ಒಂದು ನೆಲೆಯನ್ನ ಹೊಂದಿರುವಂತಹ ಸಂಸ್ಕೃತಿ. ಉದಾಹರಣೆಗೆ ಹೇಳುವುದಾದರೆ, ಭಾರತೀಯರಾದಂತಹ ನಾವು ಹರಿಯುವ ನೀರಿನಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ, ಕಲ್ಲಿನಲ್ಲಿ, ಪ್ರತಿಯೊಂದರಲ್ಲೂ ದೇವರನ್ನ ಕಂಡಂತಹ ಅತ್ಯಂತ ಅಮೂಲ್ಯವಾದಂತಹ ಸಂಸ್ಕೃತಿ ನಮ್ಮದು. ಪ್ರಕೃತಿ ಮಾತೆಯನ್ನೇ ನಾವು ದೇವರು ಎನ್ನುವುದಾಗಿ ಪೂಜಿಸದಂತಹ ಉತ್ಕೃಷ್ಟವಾದಂತಹ ಸಂಸ್ಕೃತಿ ನಮ್ಮದು. ಭಾರತದ ಸಂಸ್ಕೃತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ವಿಘ್ನೇಶ್ವರ್ ಅವರು. ಹಲವು ಸಮುದಾಯಗಳ ಹಲವು ಸಂಪ್ರದಾಯದ ಆಚರಣೆಯ ಮೊತ್ತವನ್ನ ನಾವು ಸಂಸ್ಕೃತಿ ಎನ್ನಬಹುದು. ನಮ್ಮ ಭಾರತ ಸಂಸ್ಕೃತಿಯು ಪ್ರಪಂಚದಲ್ಲೇ ಅತಿ ವಿಶಿಷ್ಟವಾದ ಸಂಸ್ಕೃತಿಯಾಗಿದೆ. ನಮ್ಮ ಸಂಸ್ಕೃತಿಯು ಜಗತ್ತಿನಲ್ಲಿ ವಿಶಿಷ್ಟವಾದದ್ದು ಎಂದು ನಮಗೆ ತಿಳಿದು ಬಂದಿದ್ದು ಹರಪ್ಪ ಮತ್ತು ಮೆಹೆಂಜೋದಾರದ ಉತ್ಖನನದ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯು ಪ್ರಪಂಚದಲ್ಲೇ ಅತಿ ಉನ್ನತವಾದಂತಹ ಸಂಸ್ಕೃತಿ ಎಂಬುದು ನಮಗೆ ತಿಳಿದು ಬಂತು. ಭಾರತವು ಹಲವು ಧರ್ಮಗಳನ್ನು ಹೊಂದಿದಂತಹ ರಾಷ್ಟ್ರ, ಆದ್ದರಿಂದ ಭಾರತದಲ್ಲಿ ಅನೇಕ ಧರ್ಮದ ಆಚರಣೆಗಳು ನಮ್ಮ ಭಾರತೀಯ ಸಂಸ್ಕೃತಿಯು ವಿಶಿಷ್ಟ ಎಂದು ತಿಳಿದು ಬರುತ್ತವೆ. ಹಾಗೆಯೇ ಶಿಲಾಯುಗದ ಕಾಲದಲ್ಲಿ ಮಾನವನಿಗೆ ಸಂಸ್ಕೃತಿಯ ಬಗ್ಗೆ ಅರಿವು ಇರಲಿಲ್ಲ. ನಾಗರಿಕತೆಗಳು ಬೆಳೆದ ನಂತರ ಸಂಸ್ಕೃತಿಯು ಸಹ ಆಚರಣೆಗೆ ಬರುತ್ತಾ ಹೋಯಿತು. ಸುಮಾರು 4,500 ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆಯು ಆರಂಭವಾಯಿತು ಎಂಬುದರ ಬಗ್ಗೆ ಉಲ್ಲೇಖವಿದೆ. ವೇದಗಳ ಕಾಲದಲ್ಲಿ ಭಾರತೀಯ ಸಂಸ್ಕೃತಿ ಅಸಾಧಾರಣ ವಿಕಸನವನ್ನ ಕಂಡಿತು. ನಾಗರಿಕತೆಯು ಬೆಳೆಯುತ್ತಾ ಹೋದಂತೆ ನಮ್ಮ ಸಂಸ್ಕೃತಿಯು ಸಹ ಅದರ ಜೊತೆ ಜೊತೆಗೆ ಬೆಳೆಯುತ್ತಾ ಹೋಯಿತು. ಈಗ ನಾವು ಭಾರತ ಸಂಸ್ಕೃತಿಯ ಕೆಲವು ಅಂಶಗಳನ್ನು ನೋಡುವುದಾದರೆ ಭಾಷೆ, ಧರ್ಮ, ಉಡುಗೆ ತೊಡುಗೆಗಳು, ಹೀಗೆ ಅನೇಕ ಅಂಶಗಳು ನಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿ ತಿಳಿದು ಬರುತ್ತವೆ. ಹಿಂದಿನ ಕಾಲದಲ್ಲಿ ನಮ್ಮ ಸಂಸ್ಕೃತಿಯ ವಿಶೇಷತೆ ಬಗ್ಗೆ ಒಂದು ಉದಾಹರಣೆಯನ್ನು ನೀಡುವುದಾದರೆ, ನಾವು ಮನೆಯಿಂದ ಹೊರಗಡೆ ಹೋದಾಗ ಮತ್ತೆ ಮನೆಗೆ ಬಂದಾಗ ನಾವು ಕೈಕಾಲುಗಳನ್ನು ತೊಳೆದುಕೊಂಡು ಮನೆಯ ಒಳಗೆ ಬರುವಂತಹ ಪದ್ಧತಿ ಹಿಂದಿನ ಕಾಲದಲ್ಲಿ ಇತ್ತು. ಅದು ಕ್ರಮೇಣ ಕ್ಷೀಣಿಸುತ್ತಾ ಬಂತು. ಆದರೆ ಈ ಕೊರೋನಾ ಸನ್ನಿವೇಶದಲ್ಲಿ ಎಲ್ಲರೂ ಸಹಿತ ಮತ್ತೆ ತಮ್ಮ ಸುರಕ್ಷತೆಗಾಗಿ ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಬರುವ ಪದ್ಧತಿಯು ಮತ್ತೆ ಮರಳಿ ಬಂತು. ಇದರ ಮೂಲಕ ಮತ್ತೆ ನಮ್ಮ ಸಂಸ್ಕೃತಿಯು ಸ್ವಲ್ಪ ಮಟ್ಟಿಗೆ ನಮ್ಮ ಸನಿಹಕ್ಕೆ ಬಂತು ಎನ್ನಬಹುದು. ಆದರೆ ಪ್ರಸ್ತುತ ದಿನದಲ್ಲಿ ಮತ್ತೆ ಚಪ್ಪಲಿಯನ್ನ ಹಾಕಿಕೊಂಡು ಮನೆಯೊಳಗೆ ತಿರುಗುವಂತಹ ವ್ಯವಸ್ಥೆ ಮತ್ತೆ ಬಂದಿದೆ. ಇದು ನಮ್ಮ ಸಂಸ್ಕೃತಿ ಆಚರಣೆಗೆ ಧಕ್ಕೆ ಎನ್ನಬಹುದು. ಚಪ್ಪಲಿ ಹೊರಗಡೆ ಬಿಡುವುದೇ ಸೂಕ್ತ. ವೇದಗಳ ಕಾಲದಲ್ಲಿ ಭಾರತೀಯ ಸಂಸ್ಕೃತಿ ಅಸಾಧಾರಣ ವಿಕಸನವನ್ನ ಕಂಡಿತ್ತು ಅಂತ ನಾವು ತಿಳಿದುಕೊಳ್ಳಬಹುದು. ಹೀಗೆ ಯಾವಾಗ ನಾಗರಿಕತೆಯು ಬೆಳೆಯುತ್ತಾ ಹೋದಂತೆ ನಮ್ಮ ಸಂಸ್ಕೃತಿಯು ಬೆಳೆಯುತ್ತಾ ಹೋಯಿತು. ಆದರೆ ಪ್ರಸ್ತುತ ದಿನದಲ್ಲಿ ನಾಗರಿಕತೆಯು ಬೆಳೆಯುತ್ತಾ ಹೋದರೂ ಸಹಿತ ನಮ್ಮ ಸಂಸ್ಕೃತಿ ಆಚರಣೆಗಳು ಕಡಿಮೆಯಾಗುತ್ತಾ ಹೋಗುತ್ತಿದೆ ಎಂದು ನಾನು ತಿಳಿಯಪಡಿಸುತ್ತೇನೆ. ವಿಘ್ನೇಶ್ವರ್ ಅವರು ಹೇಳಿದ ಹಾಗೆ ಸಿಂಧು ನಾಗರಿಕತೆ ಎನ್ನುವಂತಹದ್ದು ಸುಮಾರು ವಿಜ್ಞಾನಿಗಳ ಪ್ರಕಾರ 4,500 ವರ್ಷಗಳಷ್ಟು ಹಳೆಯ ಒಂದು ನಾಗರಿಕತೆ. ಈ ಸಂದರ್ಭದಲ್ಲಿಯೂ ಕೂಡ ಮೂರ್ತಿ ಪೂಜೆಯಂತಹ ಸಂಸ್ಕೃತಿಗಳು ಅಲ್ಲಿತ್ತು ಎಂಬುದನ್ನು ನಾವು ಹಲವಾರು ದಾಖಲೆಗಳ ಮೂಲಕವಾಗಿ ಕಾಣಬಹುದು. ಆ ಸಂದರ್ಭದಲ್ಲಿ ಪರಸ್ಪರರಲ್ಲಿನ ಗೌರವ ಹಾಗೂ ಹೈನುಗಾರಿಕೆ, ಗೋವನ್ನ ಮಾತೆಯನ್ನಾಗಿ ಪೂಜಿಸುವಂತಹ ವಿಷಯಗಳನ್ನೆಲ್ಲ ನಾವು ಕೇಳಿ ತಿಳಿದಿದ್ದೇವೆ. ಈ ಸಂಸ್ಕೃತಿಗೆ ಒಂದು ಉದಾಹರಣೆಯನ್ನ ಕೊಡುವುದಾದ್ರೆ, ಬಾಳೆಹಣ್ಣು ಒಂದು ಪ್ರಕೃತಿ, ಅದನ್ನ ಸುಲಿದೇ ತಿನ್ನಬೇಕು ಎನ್ನುವಂತಹದ್ದು ಸಂಸ್ಕೃತಿ ಎನ್ನುವ ಹಾಗೆ ನಮಗೆ ತಿಳಿಸಿಕೊಟ್ಟಂತಹ ವಿಘ್ನೇಶ್ವರ್ ಅವರಿಗೆ ಧನ್ಯವಾದ. ಮುಂದಿನ ವಿಷಯವಾದಂತಹ ವೈದಿಕ ಸಂಸ್ಕೃತಿ, ಅಂದರೆ ಸಿಂಧು ನಾಗರಿಕತೆಯ ಒಂದು ವಿಕಸನದ ಮತ್ತು ಅವನತಿಯ ನಂತರ ವೈದಿಕ ಸಂಸ್ಕೃತಿ ಕುರಿತು ಮಾತನಾಡಲಿಕ್ಕಿದ್ದಾರೆ ಶಿವಾನಿ ಕೈಟ್ಕಾರ್ ಅವರು. ನಾವೀಗ ಸಿಂಧೂ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಿಂಧೂ ಸಂಸ್ಕೃತಿ ನಂತರ ಬರುವಂತದ್ದು ವೈದಿಕ ಸಂಸ್ಕೃತಿ. ನಮ್ಮ ಭಾರತದ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆ ನಂತರ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನ ಬೆಳೆಸಿದ್ರು. ಆರಂಭಿಕ ಆರ್ಯರು ಯಾವುದೇ ಪುರಾತತ್ವ ಮೂಲಾಧಾರಗಳನ್ನು ಬಿಟ್ಟು ಹೋಗಿರಲಿಲ್ಲ. ಆದರೆ ಅವರು ಕೊಟ್ಟಿರುವಂತಹ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುತ್ತದೆ. ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿತ್ತು. ಆದ್ದರಿಂದ ಈ ಸಂಸ್ಕೃತಿಯನ್ನ ವೈದಿಕ ಸಂಸ್ಕೃತಿ ಅಂತ ಕರೆಯಲಾಗಿದೆ. ವೈದಿಕ ಸಂಸ್ಕೃತಿಯನ್ನ ಅಭ್ಯಸಿಸಲು ಆರ್ಯರು ಪವಿತ್ರ ಗ್ರಂಥಗಳಾದ ವೇದಗಳು ಪ್ರಮುಖ ಮೂಲಾಧಾರಗಳಾಗಿವೆ. ವೇದ ಶಬ್ದವನ್ನ ಸಂಸ್ಕೃತ ಮೂಲದ ವಿದ್ ಎಂಬುದರಿಂದ ಪಡೆಯಲಾಗಿದೆ. ಈ ವಿದ್ ಅಂದ್ರೆ ಏನು? ಈ ವಿದ್ ಅಂದ್ರೆ ಜ್ಞಾನ ಅಂತ ಹೇಳ್ಬಹುದು. ಅವರು 4 ವೇದಗಳನ್ನ ರಚಿಸಿದ್ರು. ಅವಳಗಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. ನಾವು ಋಗ್ವೇದವನ್ನ ಮೊದಲು ರಚಿಸಲಾಯಿತು. ಈ ಅವಧಿಯನ್ನು ಪೂರ್ವ ವೇದ ಕಾಲ ಅಥವಾ ಋಗ್ವೇದದ ಕಾಲವೆಂದು ಕರೆಯಲಾಗಿದೆ. ಉಳಿದ 3 ವೇದಗಳಾದ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ಅನಂತರ ರಚನೆಯಾಯಿತು. ಇದನ್ನ ಉತ್ತರ ವೇದ ಕಾಲ ಅಂತ ಕರೆಯಲಾಗಿದೆ. ನಾವು ವೈದ್ಯಕೀಯ ಸಂಸ್ಕೃತಿಯ ಬಗ್ಗೆ ಮಾತನಾಡಬೇಕಿದ್ರೆ ಅದರಲ್ಲಿರುವ ಪ್ರಮುಖ ಲಕ್ಷಣಗಳು ಏನು ಅನ್ನೋದನ್ನ ನೋಡೋಣ. ಈಗ ಅದರಲ್ಲಿ ಮೊದಲನೆಯದಾಗಿ ಬರುವಂತದ್ದು ರಾಜಕೀಯ ಸ್ಥಿತಿ. ಆರ್ಯರ ಬುಡಕಟ್ಟುಗಳು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿದ್ವು. ಆ ಬುಡಕಟ್ಟುಗಳನ್ನು ಅವರು ಜನಗಳು ಅಂತ ಕರೀತಿದ್ರು. ಅಲ್ಲಿರುವಂತಹ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿಗಳು ಮತ್ತು ಗ್ರಾಮಾಣಿಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ರು. ಈಗ ಉತ್ತರ ವೇದ ಕಾಲದಲ್ಲಿ ಆ ರಾಜಕೀಯ ಸ್ಥಿತಿ ಅನ್ನೋದು ಹೇಗಿತ್ತು, ಆಗಿನ ಕಾಲದಲ್ಲಿ ಅದನ್ನ ಹೇಗೆ ವಿವರಣಾತ್ಮಕವಾಗಿ ತಿಳಿಸಿದಾರಂತ ನೋಡೋಣ. ಆ ಉತ್ತರ ವೇದ ಕಾಲದಲ್ಲಿ ಜನಗಳು ಎಂಬುದು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆ ಆಯಿತು. ರಾಜ್ಯಗಳು ಪ್ರಾಂತ್ಯಗಳಾಗಿ ವಿಭಜಿಸಲ್ಪಟ್ಟವು ಮತ್ತು ಆ ಪ್ರಾಂತ್ಯಗಳು ಗೋಪಗಳು, ವಿಷಯಗಳು ಹಾಗೂ ಗ್ರಾಮಗಳಾಗಿ ಉಪವಿಂಗಡಣೆಗೊಂಡಿತು. ಅಲ್ಲಿ ರಾಜ್ಯಪ್ರಭುತ್ವವು ವಂಶ ಪಾರಂಪರ್ಯವಾಯಿತು. ಅಲ್ಲಿಯ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಅಲ್ಲಿನ ಅರಸರು ರಾಜಸೂಯ, ಅಶ್ವಮೇಧ ಮತ್ತು ವಾಜಪೇಯ ಯಾಗಗಳನ್ನ ಮಾಡಲಿಕ್ಕೆ ತೊಡಗಿದ್ರು. ಆ ರಾಜನ ಅಧಿಕಾರವು ಹೆಚ್ಚಾಗಿ ಜನರ ರಕ್ಷಣೆಗಳ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸುವುದಾಗಿತ್ತು. ಅಲ್ಲಿನ ಸೈನ್ಯವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿತ್ತು ಮತ್ತು ಅದು ಕಾಲ್ದಳ, ಗಜದಳ ಮತ್ತು ಅಶ್ವದಳಗಳನ್ನೊಳಗೊಂಡಿತ್ತು. ಆದರೆ ಅಲ್ಲಿ ನೌಕಾದಳದ ಬಳಕೆ ಮಾತ್ರ ಮಿತಿಯಾಗಿತ್ತು. ಯುದ್ಧವು ಉತ್ತರ ವೇದ ಕಾಲದಲ್ಲಿ ಜಟಿಲಗೊಂಡಿತು. ಪೂರ್ವ ವೇದ ಕಾಲದ ಸರಳ ಯುದ್ಧೋಪಕರಣಗಳ ಬದಲಾಗಿ ಉತ್ತರ ವೇದ ಕಾಲದಲ್ಲಿ ಸುಧಾರಿತ ಬಿಲ್ಲುಗಳು, ಬಾಣಗಳು, ಖಡ್ಗಗಳು, ಕೊಡಲಿಗಳು ಮುಂತಾದ ಯುದ್ಧೋಪಕರಣಗಳು ಬಳಕೆಗೆ ಬಂದವು. ಇಷ್ಟು ನಾವು ರಾಜಕೀಯ ಸ್ಥಿತಿ ಬಗ್ಗೆ ಗೊತ್ತಾಯ್ತು ನಮ್ಗೀಗ. ಅಂದ್ರೆ ಸುಮಾರು 5,000 ವರ್ಷಗಳ ಹಿಂದೆ ಮಹಾಭಾರತ ರಾಮಾಯಣ ಕಾಲದಲ್ಲಿ ನಡೆದಂತಹ ಅಶ್ವಮೇಧ ವಾಜಪೇಯಿಗಳಂತಹ ಮಹಾಯಾಗಗಳು ಕೂಡ ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಈಗ 4,500 ವರ್ಷಗಳ ಹಿಂದೂ ಕೂಡ ನಡೆದಿತ್ತು ಎನ್ನುವುದನ್ನ ತಿಳಿಸಿಕೊಟ್ರಿ. ಯುದ್ಧಗಳು ಸಹಿತ ಸಂಭವಿಸಿದೆ, ಅದರ ಜೊತೆಯಲ್ಲಿ ಕೆಲವು ಸುಧಾರಿತ ಯುದ್ಧೋಪಕರಣಗಳು ಅಲ್ಲಿ ಸೇರಿಕೊಂಡು ಎನ್ನುವುದನ್ನ ನೀವು ತಿಳಿಸಿಕೊಟ್ರಿ. ಸಾಮಾಜಿಕ ಸ್ಥಿತಿಯ ಬಗ್ಗೆ ಏನನ್ನ ಹೇಳುವುದಕ್ಕೆ ಬಯಸ್ತೀರಿ? ವೈದಿಕ ಸಂಸ್ಕೃತಿಯಲ್ಲಿ ಆವಾಗಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ಅಲ್ಲಿನ ಸಮಾಜ ಹೇಗಿತ್ತು, ಸಮಾಜದಲ್ಲಿ ಯಾರ್ಯಾರನ್ನ ಯಾವ್ಯಾವ ರೀತಿ ನೋಡ್ತಿದ್ರು ಅಂತ ನಾವೀಗ ಸಂಕ್ಷಿಪ್ತವಾಗಿ ನೋಡುವ. ವೈದಿಕ ಸಂಸ್ಕೃತಿಯ ಇನ್ನೊಂದು ಲಕ್ಷಣ ಆದಂತಹ ಸಾಮಾಜಿಕ ಸ್ಥಿತಿ ಬಗ್ಗೆ ಹೇಳುವುದಾದ್ರೆ, ಪೂರ್ವ ವೇದ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆರ್ಯ ಸಮಾಜದಲ್ಲಿ ಪಿತೃ ಪ್ರಧಾನವಾಗಿತ್ತು. ಅಲ್ಲಿ ಕುಟುಂಬದ ಹಿರಿಯ ಪುರುಷ ಸದಸ್ಯ ಮುಖ್ಯಸ್ಥನಾಗಿದ್ದ. ಏಕಪತ್ನಿತ್ವ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಮಹಿಳೆಯರಿಗೆ ಅತ್ಯಂತ ಉನ್ನತ ಸ್ಥಾನವಿತ್ತು ಮತ್ತು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಹೊಂದಿದ್ರು. ಅಲ್ಲಿ ಸಾಮಾಜಿಕ ವರ್ಗೀಕರಣಗಳನ್ನ ಮಾಡಿದ್ರವರು. ಆ ಸಾಮಾಜಿಕ ವರ್ಗೀಕರಣಗಳಾದ ಚತುರ್ವರ್ಣಗಳು ವೃತ್ತಿ ಆಧಾರವಾಗಿದ್ವು. ಅವುಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ಈ ವೃತ್ತಿಗಳನ್ನು ಬದಲಾಯಿಸುವುದರೊಂದಿಗೆ ಜನರು ವರ್ಣಗಳನ್ನ ಬದಲಾಯಿಸಬಹುದಾಗಿತ್ತು. ನೀವು ಹೇಳಿದಂತಹ ವಿಷಯ ಖುಷಿ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಈಗಿನ ಕಾಲದಲ್ಲಿ ಯಾರು ಯಾವ ಕುಲದಲ್ಲಿ ಹುಟ್ಟುತ್ತಾರೆ ಎನ್ನುವುದರ ಮೂಲಕವಾಗಿ ಜಾತಿ ಪದ್ಧತಿ ಎನ್ನುವಂತಹದ್ದು ನಿರ್ಣಯ ಆಗ್ತದೆ. ಆದ್ರೆ ಆಗಿನ ಅಜ್ಞಾನ ಕಾಲ, ವೇದ ಕಾಲ ಎನ್ನುವಂತಹ ಆ ಸಂದರ್ಭದಲ್ಲಿ ಯಾರು ಯಾವ ಕಾರ್ಯವನ್ನ ಮಾಡ್ತಾನೆ ಎನ್ನುವುದರ ಮೇಲೆ ಅವರ ಜಾತಿ ಎನ್ನುವಂತಹದ್ದು ನಿರ್ಣಯವಾಗ್ತಾ ಇತ್ತು ಎನ್ನುವಂತಹ ವಿಷಯವನ್ನ ಪ್ರಚುರಪಡಿಸಿದ್ದು ಬಹಳ ಖುಷಿ ಆಯ್ತು. ಪೂರ್ವ ವೈದಿಕ ಕಾಲದ ಬಗ್ಗೆ ಹೇಳಿದ್ರಿ, ಆ ನಂತರದಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ಇನ್ನು ಹೆಚ್ಚಿನ ಬೆಳವಣಿಗೆ ಆಯ್ತಾ ಅಥವಾ ಅದರಿಂದ ಯಾವುದಾದ್ರೂ ಹಿನ್ನಡೆಗಳಾಯ್ತಾ ಎಂಬುದನ್ನ ತಿಳಿಸಿಕೊಡ್ತೀರಾ? ಉತ್ತರ ವೇದ ಕಾಲದಲ್ಲಿ ಸುಮಾರು ಬದಲಾವಣೆಗಳು ಕಂಡು ಬಂದವು. ಪೂರ್ವ ವೇದ ಕಾಲದಲ್ಲಿ ಏಕಪತ್ನಿತ್ವ ಅಷ್ಟೇ ಜಾರಿಗೆ ಇತ್ತು. ಆದ್ರೆ ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದವು. ಮಹಿಳೆಯರ ಸ್ಥಾನ ಕ್ಷೀಣಿಸಿತು. ಉನ್ನತ ವರ್ಗದ ಮಹಿಳೆಯರು ಮಾತ್ರ ಉಚ್ಚ ಶಿಕ್ಷಣ ಪಡಿತಿದ್ರು. ಆದ್ರೆ ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಯ್ತು. ವರ್ಣಗಳು ಅನೇಕ ಜಾತಿಗಳಾಗಿ ಪರಿವರ್ತನೆಗೊಂಡಿತು. ಉತ್ತರ ವೇದ ಕಾಲದಲ್ಲಿ ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ದವು. ನೀವು ಪೂರ್ವ ವೈದಿಕ ಕಾಲಕ್ಕಿಂತ ಉತ್ತರ ವೈದಿಕ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಕ್ಷೀಣಿಸ್ತಾ ಹೋಯಿತು ಅಂತ ಹೇಳ್ತಾ ಇದ್ದೀರಿ. ಅಂದರೆ ಅಲ್ಲಿ ಮೊದಲಿದ್ದಂತಹ ಸೌಲಭ್ಯಗಳಾಗಲಿ, ಜನರ ಚಿಂತನೆಗಳಾಗಲಿ ಬದಲಾಗ್ತಾ ಹೋಯಿತು ಎನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಉನ್ನತವಾಗಿದ್ದಂತಹ ಎಲ್ಲ ಸ್ಥಿತಿಗಳು ಇಲ್ಲಿ ಬರ್ತಾ ಅವನತಿಯತ್ತ ಸಾಗ್ತಾ ಇದೆ ಅಂತ ನನಗನ್ನಿಸ್ತದೆ. ಹೌದು, ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಎಲ್ಲ ಕ್ಷೀಣಿಸ್ತು. ಈಗ ಈ ವಿಷಯವನ್ನ ಮುಂದುವರಿಸಿಕೊಂಡು ಹೋಗುದಾದ್ರೆ, ಅಲ್ಲಿರುವಂತಹ ಜನರು ಉಪಯೋಗಿಸುವಂತಹ ಆಹಾರದ ಬಗ್ಗೆ ಅಥವಾ ಅವರು ಉಪಯೋಗಿಸುತ್ತಿರುವಂತಹ ಬಟ್ಟೆಗಳ ಬಗ್ಗೆ ಹೇಳುದಾದ್ರೆ, ಅವರು ಅಲ್ಲಿ ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿತ್ತು. ಅವರು ಮೀನು ಮತ್ತು ಮಾಂಸಗಳನ್ನು ಕೂಡ ಉಪಯೋಗಿಸುತ್ತಿದ್ರು. ಮತ್ತೆ ಅವರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಉಡುಪುಗಳನ್ನು ಧರಿಸುತ್ತಿದ್ರು. ಅವರ ಉಡುಪು ವಸ್ತ್ರ, ಆದಿ ವಸ್ತ್ರ ಮತ್ತು ನೀವಿಯನ್ನ ಒಳಗೊಂಡಿತ್ತು. ಅವರು ಚಿನ್ನ, ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದ ಆಭರಣಗಳನ್ನು ಸ್ತ್ರೀ ಮತ್ತು ಪುರುಷರಿಬ್ಬರೂ ಧರಿಸುತ್ತಿದ್ರು. ಆರ್ಯ ಸಮಾಜ ಆದರೂ ಕೂಡ ಅಲ್ಲಿ ಕೇವಲ ಶಾಖಾಹಾರ ಅಷ್ಟೇ ಅಲ್ಲದೆ ಮಾಂಸಾಹಾರಗಳಿಗೂ ಕೂಡ ಅವಕಾಶ ಇತ್ತು ಅಂತ ಹೇಳ್ತಾ ಇದ್ದೀರಿ. ಈಗ ಪ್ರಸ್ತುತ ನಾವು ಬಳಸುವಂತಹ ಹತ್ತಿ ಬಟ್ಟೆಗಳು, ಉಣ್ಣೆ ಬಟ್ಟೆಗಳು ಕೂಡ ಆ ಕಾಲದಲ್ಲೂ ಬಳಸ್ತಾ ಇದ್ರು ಎನ್ನುವುದನ್ನ ಹೇಳ್ತಾ ಇದ್ದಿದೆ. ಆ ಕಾಲದಲ್ಲಿ ಯುದ್ಧಗಳು ಸಂಘಟಿತವಾಗ್ತಾ ಇತ್ತು. ಆದ್ರೆ ಈ ಎಲ್ಲ ಕಾರ್ಯಗಳನ್ನ ಮಾಡುವುದಿದ್ರೆ ಆರ್ಥಿಕ ಪರಿಸ್ಥಿತಿ ಎನ್ನುವಂತಹದ್ದು ಸುಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಹಾಗಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಆರ್ಥಿಕ ಸ್ಥಿತಿಯನ್ನ ಹೇಳುವುದಾದ್ರೆ ಋಗ್ವೇದದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ರು. ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು. ಪಶುಪಾಲನೆ ಇನ್ನೊಂದು ಪ್ರಮುಖ ಉದ್ಯೋಗವಾಗಿತ್ತು. ಉಳುಮೆ ಭೂಮಿಯನ್ನು ಕ್ಷೇತ್ರವೆಂದು ಕರೀತಿದ್ರು ಅವರು. ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ ಮುಂತಾದ ಸರಳ ವೃತ್ತಿಗಳು ಅಸ್ತಿತ್ವದಲ್ಲಿತ್ತು. ಅಲ್ಲಿ ವ್ಯಾಪಾರ ಅಲ್ಪ ಪ್ರಮಾಣದಲ್ಲಿ ನಡೀತಿತ್ತು, ಆದ್ರೆ ಅಲ್ಲಿ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಆ ಕಾಲದಲ್ಲಿ ಈಗಿನ ಹಾಗೆ ಹಣವನ್ನ ಕೊಟ್ಟು ಯಾವುದೇ ವಸ್ತುಗಳನ್ನ ಕೊಂಡುಕೊಳ್ಳುವಂತಹ ಪದ್ಧತಿ ಇರಲಿಲ್ಲ. ಅಂದ್ರೆ ಒಂದು ವಸ್ತುಗಳನ್ನ ಕೊಳ್ಳಬೇಕು ಅಂತಾದ್ರೆ ತಮ್ಮಲ್ಲಿರುವಂತಹ ಇನ್ನೊಂದು ವಸ್ತುಗಳನ್ನ ತ್ಯಜಿಸಿ ಆ ವಸ್ತುಗಳನ್ನ ತೆಗೆದುಕೊಳ್ಳಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಆ ಕಾಲದ ಧಾರ್ಮಿಕ ಸ್ಥಿತಿಯನ್ನ ನಾವು ನೋಡುವುದಾದ್ರೆ ಆಗಿನ ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಹೆಸರಾಗಿದೆ. ಇದು ಜಗತ್ತಿನ ಅತ್ಯಂತ ಪುರಾಣ ಧರ್ಮಗಳಲ್ಲಿ ಒಂದಾಗಿತ್ತು. ಅದು ಇಂದಿಗೂ ಆಚರಣೆಯಲ್ಲಿದೆ. ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸುತ್ತಿದ್ರು. ಅವರು ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ ಮುಂತಾದ ದೇವರುಗಳನ್ನು ಪೂಜಿಸುತ್ತಿದ್ರು. ಮೂರ್ತಿ ಪೂಜೆ ಇರಲಿಲ್ಲ, ಪೂಜಾ ವಿಧಾನ ಸರಳವಾಗಿತ್ತು. ಆದರೆ ಉತ್ತರ ವೇದ ಕಾಲದಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡು ಬಂತು. ಅಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣ ಆಯಿತು. ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತು ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಯಿತು. ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂತು. ಯಜ್ಞ ಮತ್ತು ಯಾಗಾದಿಗಳ ಆಚರಣೆಯು ವಿಸ್ತೃತವಾದವು. ಆದ್ದರಿಂದ ವೈದಿಕ ಧರ್ಮದ ಆಚರಣೆ ದುಬಾರಿಯಾಯಿತು. ಪೂರ್ವ ವೈದಿಕ ಕಾಲಕ್ಕಿಂತ ಉತ್ತರ ವೈದಿಕ ಕಾಲದಲ್ಲಿ ಡಂಬಾಚಾರಗಳು ಹೆಚ್ಚಾದವು ಅಂತ. ಮೊದಲು ಸರಳವಾಗಿ ನಡೆಯುತ್ತಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅದಕ್ಕೊಂದು ಅಲಂಕಾರ ಎನ್ನುವಂತಹ ಹೊಸ ವಿಷಯವನ್ನ ಸೇರಿಸಲಾಯಿತು ಅಂತ ನೀವು ಹೇಳ್ತಾ ಇದ್ದೀರಿ. ನಿಮಗೆ ಧನ್ಯವಾದ. ಈ ಮಣ್ಣಿಗೆ ನಾಚಿರಲು ನಿನ್ನಾಚಿರಲು, ಆ ಮಣ್ಣಿಗೆ ನಾಚಿರಲು ನಿನ್ನಾಚಿರಲು, ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಈ ಮಣ್ಣಿಗೆ ನಾಚಿರರು ನೀ, ಅಮ್ಮಣ್ಣಿಗೆ ನಾಚಿರರು ನೀ, ಈ ಮಣ್ಣಿಗೆ ನಾಚಿರರು ನೀ, ನಾಚಿರರು ಸಂಸ್ಕೃತಿಗೆ ನಮಸ್ತೆ ನಮಸ್ತೆ. ಈ ಮಾತೃಭೂಮಿಗೆ ಈ ಸ್ವರ್ಗ ಕೊಡುಗೆಗೆ ತನುವೇ ಮನವೇ ಧನವೇ ಕೊಡುಗೆ ಈ ಮಣ್ಣಿಗೆ ನಾಚಿರರು ನೀ ಅಮ್ಮಣ್ಣಿಗೆ ನಾಚಿರರು ನೀ ಮಣ್ಣಿಗೆ ನಾಚಿರರು ನೀ ನಾಚಿರರು ನೀ ನಾಚಿರರು ನೀ ಈ ವೈದಿಕ ಸಂಸ್ಕೃತಿಯೊಂದಿಗೆ ಮುಂದೆ ಬೆಳೆದದ್ದು ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಯೋಗ. ಆ ಯೋಗದ ಮೂಲಕವಾಗಿ ಭಾರತ ತಾನು ಏನು ಎಷ್ಟು ಎಂಬುದನ್ನು ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಿದೆ. ಈ ಯೋಗದ ಕುರಿತಾಗಿ ನಮ್ಮೊಂದಿಗೆ ಹಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಹನಾ ದೇವಳಿಯವರು. ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ನಾವು ಹೇಳಬೇಕಂತ ಅಂದ್ರೆ ಯೋಗ ಅಂದ್ರೆ ಎಲ್ರಿಗೂ ಗೊತ್ತಿದೆ, ದೇಹ ಮನಸ್ಸು ಮತ್ತೆ ಆತ್ಮವನ್ನ ಪುನರ್ ಯೌವನಗೊಳಿಸುವ ಸಾಮರಸ್ಯದ ವ್ಯವಸ್ಥೆ. ಯೋಗ ಮೂಲತಃ ಬಂದಿದ್ದು ಅತ್ಯಂತ ಪ್ರಾಚೀನ ಕಲೆಯದು ಒಂದು. ಯೋಗ ಎನ್ನುವ ಪದ ಸಂಸ್ಕೃತದ ಮೂಲಭೂತವಾದ ಯುಜ್ ನಿಂದ ಬಂದಿದ್ದು, ಇದು ಕೂಡಿಸು ಅಥವಾ ಕೇಂದ್ರೀಕರಿಸು ಎನ್ನುವ ಅರ್ಥವನ್ನ ನೀಡುತ್ತದೆ. ಇಂತಹ ಅಮೂಲ್ಯ ಸಂಪತ್ತನ್ನ ನಮಗೆ ಜಗತ್ತಿಗೆ ಪರಿಚಯಿಸಿದವರು ಪತಂಜಲಿ ಮಹರ್ಷಿಗಳು. ಸಿಂಧೂ ಕಣಿವೆ ನಾಗರಿಕತೆಯ ಸ್ಥಳದಲ್ಲಿ ಕೂಡ ಪತ್ತೆಯಾದ ಮೊಹರುಗಳಲ್ಲಿ ಸಾಮಾನ್ಯವಾಗಿ ಯೋಗದ ಭಂಗಿಯನ್ನು ಹೋಲುವ ಚಿತ್ರಗಳಿವೆ. ಸಿಂಧೂ ಕಣಿವೆಯ ಮೊಹರುಗಳಿಗೂ ಹಾಗೂ ನಂತರದ ಯೋಗ ಆಚರಣೆಗಳಿಗೂ ಯಾವುದೋ ವಿಧದ ಸಂಬಂಧವಿದೆ ಎಂಬುದನ್ನು ಅನೇಕ ಜನ ತಜ್ಞರು ಊಹಿಸಿದ್ದಾದರೂ ಅದಕ್ಕೆ ಪುರಾವೆಗಳು ಸಿಕ್ಕಿಲ್ಲ. ನಾವು ವಿಶ್ವದಾದ್ಯಂತ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಯೋಗ ಮಾಡುವುದು ಶತಮಾನ ವರ್ಷಗಳಿಂದ ಬಂದ ಒಂದು ಕೆಲಸವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಮನುಷ್ಯರಿಗೆ ಯೋಗವು ಒಂದು ಕೊಡುಗೆ. ಯೋಗ ಪುರಾತನವಾಗಿ ಬಂದಿದ್ದಾದ್ರೂ ಕೂಡ ಪ್ರಪ್ರಥಮವಾಗಿ ಯೋಗ ದಿನಾಚರಣೆಯನ್ನು 2015 ಜೂನ್ 21ರಂದು ರಾಜಪಥದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿವಿಧ ರಾಷ್ಟ್ರಗಳ ಗಣ್ಯರು ಭಾಗಿಯಾಗಿದ್ದರು. ರಾಜಪಥದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನದಂದು ಸರಿಸುಮಾರು 35,900 ಮಂದಿ ಭಾಗಿಯಾಗಿದ್ದರು. 60ಕ್ಕೂ ಹೆಚ್ಚು ದೇಶಗಳು ಯೋಗ ದಿನಾಚರಣೆಯನ್ನು ಆಚರಿಸುತ್ತಾರೆ. ಅದರಲ್ಲಿ ಪ್ರಮುಖವಾದ ದೇಶಗಳೆಂದರೆ ಆಸ್ಟ್ರೇಲಿಯಾ, ಸಿಂಗಾಪುರ್, ಐರ್ಲೆಂಡ್, ಸ್ವಿಟ್ಜರ್ಲೆಂಡ್, ಅಮೆರಿಕ. ಯೋಗದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಯೋಗಾಸನಗಳಿವೆ ಮತ್ತು 100ಕ್ಕೂ ಹೆಚ್ಚು ಯೋಗ ಮುದ್ರೆಗಳಿವೆ. ಯೋಗಾಭ್ಯಾಸದಿಂದ ನಮ್ಮನ್ನು ನಾವೇ ಮರುರೂಪಿಸಿಕೊಳ್ಳಬಹುದು. ನಮ್ಮ ಚೈತನ್ಯವು ಉನ್ನತ ಸ್ಥಾಯಿಯಲ್ಲಿದ್ದರೆ ನಮ್ಮ ಶರೀರವು ಬಹಳ ಸುಲಭವಾಗಿ ಕೆಲಸ ಮಾಡುತ್ತದೆ. ಯೋಗವು ಒಂದು ದಿನ ಮಾಡುವ ಕೆಲಸವಲ್ಲ, ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ಮಾಡಬೇಕು. ಪ್ರತಿನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯವು ಚೆನ್ನಾಗಿರುತ್ತದೆ, ನಮ್ಮಲ್ಲಿ ಸಕಾರಾತ್ಮಕ ಯೋಚನೆಗಳು ಉದ್ಭವಿಸುತ್ತದೆ, ಅದರಿಂದ ಗುರಿ ತಲುಪಲು ಸಾಧ್ಯ. ಯೋಗ ಎನ್ನುವಂತಹದ್ದು ಆತ್ಮ ಮತ್ತು ಪರಮಾತ್ಮನ ಒಂದು ಸಂಬಂಧ ಎನ್ನುವುದು ಹಾಗೆ. ಆ ಕಾಲದಲ್ಲಿಯೇ ಸಹಿತ ಇನ್ನು ಎಷ್ಟೋ ಸಾವಿರ ವರ್ಷಗಳ ಕಾಲದವರೆಗೆ ಪ್ರಯೋಜನಕ್ಕೆ ಬರುವಂತಹ ಒಂದು ವಿಷಯವನ್ನ ನಮ್ಮ ಭಾರತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡುವುದರ ಮೂಲಕವಾಗಿ ನಿಜವಾಗಿಯೂ ವಿಶ್ವ ಗುರು ಅಂತ ಹೇಳಿದ್ರೆ ಅದು ಭಾರತ ಎನ್ನುವುದನ್ನು ಸಾಧಿಸಿ ತೋರಿಸಿದೆ. ಇದೇ ಯೋಗದ ಕುರಿತಾಗಿ ನಮ್ಮೊಂದಿಗೆ ಪುಣ್ಯಶ್ರೀ ನಾಯ್ಕ ಅವರು ಮಾತನಾಡಲಿಕ್ಕಿದ್ದಾರೆ. ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಬೇಕಂದ್ರೆ ಯೋಗ ಉತ್ತಮವಾದಂತಹ ಉಪಾಯ. ರೋಗದಿಂದ ದೂರವಿರುವುದು ಮಾತ್ರ ಅಲ್ಲ, ಮನಸ್ಸು ಮತ್ತೆ ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಯೋಗದಿಂದ ನಕಾರಾತ್ಮಕ ಭಾವನೆಗಳು ದೂರ ಆಗಿ ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತದೆ. ಯೋಗ ಮಾಡೋದ್ರಿಂದ ಹಲವಾರು ಉಪಯೋಗಗಳಿದೆ. ಅದರಲ್ಲಿ ಮೊದಲನೇದು ಮನಃಶಾಂತಿ. ಈ ಮನಃಶಾಂತಿ ಕಾಪಾಡಲು ಸಹಕರಿಸುತ್ತದೆ. ಯೋಗದಲ್ಲಿ ಬರುವ ಉಸಿರಾಟ ಮತ್ತೆ ಸಮತೋಲನ ಆಸನಗಳು ಮೆದುಳಿನ ಎರಡೂ ಕಡೆಗಳಲ್ಲೂ ಸಮತೋಲನವನ್ನು ಕಾಪಾಡುತ್ತದೆ. ಯೋಗ ಮಾಡೋದ್ರಿಂದ ನಮ್ಮ ಮೆದುಳಿನ ಯೋಚನಾ ಲಹರಿ ಮತ್ತೆ ಚಟುವಟಿಕೆ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು. ಉಸಿರಾಟ ಮತ್ತು ಇತರ ಆಸನಗಳಿಂದ ದೇಹದ ರಕ್ತ ಸಂಚಲನವನ್ನು ಸರಾಗವಾಗಿಸುವಲ್ಲಿ ಯೋಗ ಸಹಕರಿಸುತ್ತದೆ. ರಕ್ತ ಹೆಪ್ಪು ಕಟ್ಟುವಿಕೆಯಿಂದ ಹೃದಯವನ್ನು ರಕ್ಷಿಸಿ ಆರೋಗ್ಯವಾಗಿರಿಸುತ್ತದೆ. ಬೆನ್ನು ನೋವು ಕೀಲು ನೋವುಗಳನ್ನು ತಡೆಯುತ್ತದೆ. ಪ್ರತಿದಿನ ಯೋಗ ಮಾಡುವುದರಿಂದ ಬೆನ್ನು ನೋವನ್ನು ನಾವು ಹೋಗಲಾಡಿಸಬಹುದು. ಯೋಗದಲ್ಲಿ ಬರುವ ದೀರ್ಘ ಉಸಿರಾಟ ಮತ್ತು ನಿಧಾನ ಉಸಿರಾಟದ ಆಸನಗಳಿಂದ ಶ್ವಾಸಕೋಶ ಮತ್ತು ಹೊಟ್ಟೆಯ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ದಿನನಿತ್ಯದ ಜಂಜಾಟದಲ್ಲಿ ಕುಳಿತುಕೊಳ್ಳುವ ಬೇರೆ ಬೇರೆ ಬಾಗೆಯಿಂದಾಗಿ ವಯಸ್ಸಾಗುತ್ತಿದ್ದಂತೆ ನಾವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತೇವೆ. ಈ ಕಾರಣದಿಂದಾಗಿ ಬೆನ್ನು ನೋವು, ಮೂಳೆಯ ಒಡೆತ, ಸೆಳೆತ ಇವುಗಳೆಲ್ಲ ಕಾಣಿಸಿಕೊಳ್ಳುತ್ತದೆ. ವಿರಾಮವಿಲ್ಲದ ಕೆಲಸದ ನಂತರ ನಾವು ಯೋಗ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ. ಹಾಗಂತ ಯೋಗ ಒಂದೇ ಒತ್ತಡವನ್ನು ನಿವಾರಿಸಲು ಇರುವ ಮಾರ್ಗ ಎಂದಲ್ಲ. ಯಾವುದೇ ರೀತಿಯ ವ್ಯಾಯಾಮವನ್ನು ಮನಸ್ಸಿಟ್ಟು ಶ್ರದ್ಧೆಯಿಂದ ಸರಿಯಾಗಿ ಮಾಡಿದರೆ ಅದರಿಂದ ಒತ್ತಡವನ್ನು ನಿವಾರಿಸಿಕೊಳ್ಳಬಹುದು. ನಮ್ಮ ಸಂಸ್ಕೃತಿಯೊಡನೆ ಬಂದಂತಹ ಈ ಯೋಗದಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಎನ್ನುವಂಥದ್ದನ್ನ ಪುಣ್ಯಶ್ರೀ ನಾಯ್ಕ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪತಂಜಲಿ ಮಹರ್ಷಿಗಳು ಅವರ ಜ್ಞಾನದ ಸಾಮರ್ಥ್ಯ ಎಷ್ಟಿರಬಹುದು ಎನ್ನುವುದನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕು. ಈಗಿನ ಹಾಗೆ ಯಾವುದೇ ಸೌಲಭ್ಯಗಳು ಇರದಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಮಾನವನ ಎಲ್ಲ ದೇಹದ ಅಂಗಾಂಗಗಳ ಬಗ್ಗೆ ತಿಳಿದುಕೊಂಡು ಇದಕ್ಕೆ ಯಾವುದು ಸರಿ ಆದಂತಹ ಮುದ್ರೆಗಳು ಮತ್ತು ಯೋಗ ಭಂಗಿಗಳನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಆಯುರ್ವೇದ ನಮ್ಮ ಭಾರತದ ಸಂಸ್ಕೃತಿಯೊಡನೆ ಸೇರಿಕೊಳ್ಳುತ್ತಾ ಅನೇಕ ಶಸ್ತ್ರಚಿಕಿತ್ಸೆಗಳು ಕೂಡ ನಡೆದಿದೆ. ಶುಶ್ರುತರೆನ್ನುವಂತಹ ಮಹಾ ವಿಜ್ಞಾನಿಗಳು ಆ ಕಾಲದಲ್ಲಿಯೇ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಭಾರತದ ಅರಣ್ಯ ಸಂಪತ್ತು ಅಂತ ಹೇಳಿದರೆ ಅದು ಗಿಡಮೂಲಿಕೆಗಳಿಂದ ತುಂಬಿ ತುಳುಕುತ್ತಿರುವಂತಹ ಸಂಪತ್ತು ಎನ್ನುವಂತಹ ಮಾತುಗಳು ನಾವು ಕೇಳಿದ್ದೇವೆ. ಹಲವಾರು ರೋಗಗಳಿಗೆ ಗಿಡಮೂಲಿಕೆಗಳನ್ನ ಬಳಸಿ ಆಯುರ್ವೇದದ ಮುಖೇನವಾಗಿ ಅನೇಕ ರೋಗಗಳನ್ನ ಗುಣಪಡಿಸಿದಂತಹ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಅದನ್ನು ಕೂಡ ಅವರು ಒಂದು ಸಂಸ್ಕಾರದ ಮೂಲಕವಾಗಿಯೇ ಎಲ್ಲ ಚಿಕಿತ್ಸೆಗಳನ್ನ ಮಾಡ್ತಾ ಇದ್ರು. ನಮ್ಮ ಭಾರತೀಯರು ಸಂಸ್ಕೃತಿಯನ್ನ ಬೆಳೆಸುತ್ತಿರುವಂತಹ ಸಂದರ್ಭ, ಅಂದ್ರೆ ಸಾಹಿತ್ಯವನ್ನ ಬೆಳೆಸುತ್ತಿರುವಂತಹ ಸಂದರ್ಭದಲ್ಲಿ ಇನ್ನು ಹಲವಾರು ದೇಶಗಳಲ್ಲಿಯೂ ಕೂಡ ಆದಿ ಮಾನವರೇ ಅಸ್ತಿತ್ವದಲ್ಲಿದ್ದರು. ಅಂದ್ರೆ ನಮ್ಮ ಭಾರತದಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಒಂದು ಬೆಳವಣಿಗೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಉಳಿದ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಅನಕ್ಷರಸ್ಥರೇ ಇದ್ದರು. ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಎನ್ನುವಂತಹದ್ದು ಪ್ರಪಂಚದ ಎಲ್ಲ ದೇಶಗಳಿಗಿಂತಲೂ ಒಂದು ಹೆಜ್ಜೆ ಮುಂದಿರುವಂತಹ ಸಂಸ್ಕೃತಿ ಎನ್ನುವುದನ್ನು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗ್ತದೆ. ಸಿಂಧು ನಾಗರಿಕತೆಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಭಾರತದಲ್ಲಿ ಮುಖ್ಯವಾಗಿ ಕಾಣಸಿಗುವಂತಹದ್ದು ಕುಟುಂಬ ವ್ಯವಸ್ಥೆ. ಈ ಕುಟುಂಬ ವ್ಯವಸ್ಥೆ ಮತ್ತು ಅತಿಥಿ ಸತ್ಕಾರದ ಕುರಿತು ಮಾಂಗಲ್ಯ ಅವರು ನಮ್ಮೊಂದಿಗೆ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಭಾರತ ಎಂದ ಕೂಡಲೇ ಮನದಲ್ಲಿ ಮೂಡುವುದು ಇಂದಿಗೂ ಆಚರಿಸಿಕೊಂಡು ಬರುತ್ತಿರುವ ಸಂಪ್ರದಾಯ, ಸಂಸ್ಕೃತಿ, ಪ್ರತಿ ಅಂತರಕ್ಕೂ ಬದಲಾಗುವ ವೈವಿಧ್ಯತೆ. ಭಾರತ ಸಂಸ್ಕೃತಿಯನ್ನು ಬೆರಗುಗೊಳಿಸುವಲ್ಲಿ ಭಾರತ ಕುಟುಂಬ ವ್ಯವಸ್ಥೆಯು ಕೂಡ ಒಂದು ಮುಖ್ಯ ಅಂಶವಾಗಿದೆ. ಭಾರತ ಹಲವು ಶತಮಾನಗಳಿಂದ ಅವಿಭಕ್ತ ಕುಟುಂಬ ವ್ಯವಸ್ಥೆ ಎಂಬ ರೂಢಿಗತ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದೆ. ತಂದೆ ತಾಯಿ, ಅವರ ಮಕ್ಕಳು, ಮಕ್ಕಳು, ಮಕ್ಕಳ ಪತ್ನಿಯರು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಪೀಳಿಗೆಗಳು ಹೀಗೆ ಬೆಳೆಯುತ್ತಾ ಹೋಗುವ ಈ ವ್ಯವಸ್ಥೆಯಲ್ಲಿ ಒಂದೇ ಕುಟುಂಬದಲ್ಲಿ ಹಲವು ಪೀಳಿಗೆಯ ಜನ ಒಟ್ಟಿಗೆ ವಾಸಿಸುತ್ತಾರೆ. ಇಂತಹ ವ್ಯವಸ್ಥೆಯಿಂದ ಕುಟುಂಬ ಕುಟುಂಬಗಳ ನಡುವೆ, ಸಮಾಜ ಸಮಾಜಗಳ ನಡುವೆ, ವ್ಯಕ್ತಿ ವ್ಯಕ್ತಿಗಳ ನಡುವೆ ವಾತ್ಸಲ್ಯ, ಬಾಂಧವ್ಯ, ಪ್ರೀತಿ ಇಂದಿಗೂ ಶಾಶ್ವತವಾಗಿದೆ. ಇಂತಹ ಒಂದು ಕುಟುಂಬದ ವ್ಯವಸ್ಥೆಗೆ ಉದಾಹರಣೆಯಾಗಿ ನರಸಿಂಗನವರ ಕುಟುಂಬ ಸಾಕ್ಷಿಯಾಗಿದೆ. ಇವರು ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಎಂಬ ಊರಿನಲ್ಲಿ ವಾಸಿಸುತ್ತಿದ್ದಾರೆ. ಇಂದಿಗೂ ಇವರ ಕುಟುಂಬದಲ್ಲಿ ಒಟ್ಟು 206 ಮಂದಿ ವಾಸಿಸುತ್ತಾರೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಕುಟುಂಬ ವ್ಯವಸ್ಥೆ ಕಣ್ಣಿಗೆ ಮರೆಮಾಚುತ್ತಿದ್ದು ವಿರಳವಾಗುತ್ತಿದೆ. ನಮ್ಮ ಯುವ ಜನಾಂಗ ಪಾಶ್ಚಾತ್ಯ ಕುಟುಂಬ ವ್ಯವಸ್ಥೆಯನ್ನು ಅನುಕರಿಸುತ್ತಿದ್ದಾರೆ. ಆದರೆ ಇದು ಶಾಶ್ವತವಾಗಬಾರದು. ನಮ್ಮ ಸನಾತನ ಪದ್ಧತಿಯ ಕುಟುಂಬ ವ್ಯವಸ್ಥೆ ಮರುಕಳಿಸಬೇಕು. ಆ ಮೂಲಕ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಕಟ್ಟುವಂತಹ, ಉಳಿಸುವಂತಹ, ಬೆಳೆಸುವಂತಹ ಕೈಂಕರ್ಯ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯ ಪಾತ್ರ ಅನನ್ಯವಾದದ್ದು. ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅವಿಭಕ್ತ ಕುಟುಂಬಗಳು ಒಳ್ಳೆಯದು ಅಥವಾ ಈ ಸಂದರ್ಭದಲ್ಲಿರುವಂತಹ ವಿಭಕ್ತ ಕುಟುಂಬಗಳು ಒಳ್ಳೆಯದು? ಅವಿಭಕ್ತ ಕುಟುಂಬಗಳೇ ಒಳ್ಳೆಯದು. ಏಕೆಂದರೆ ಅವಿಭಕ್ತ ಕುಟುಂಬ ಎಂದರೆ ಪೀಳಿಗೆಯಿಂದ ಪೀಳಿಗೆ 3 ತಲೆಮಾರುಗಳಷ್ಟು ಜನ ಇರುತ್ತಾರೆ. ಅವರಲ್ಲಿ ಪ್ರೀತಿ, ಬಾಂಧವ್ಯ, ಸಂಸ್ಕಾರ ಇವೆಲ್ಲವೂ ಮಕ್ಕಳಲ್ಲಿ ಎಲ್ಲ ರೂಢಿಗತವಾಗುತ್ತದೆ. ಅವರು ಕಲಿಸಿಕೊಟ್ಟುವಂತಹ ಸಂಪ್ರದಾಯ ಇವರು ಪಾಲಿಸಿಕೊಂಡು ಹೋಗುವುದು, ಇದು ನಮ್ಮ ಯುವ ಜನತೆಗೆ ತುಂಬಾ ಮುಖ್ಯವಾಗಿದೆ. ಆ ಅವಿಭಕ್ತ ಕುಟುಂಬ ಎನ್ನುವಂತಹದ್ದು ಅದರಲ್ಲಿ ಒಡಕುಗಳು ಮೂಡ್ತಾ ವಿಭಕ್ತ ಕುಟುಂಬಗಳು ಆಗಲಿಕ್ಕೆ ಕಾರಣ ಏನು ಅಂತ ಅಂದುಕೊಳ್ತೀರಿ? ಈಗ ಕುಟುಂಬ ಕುಟುಂಬಗಳ ನಡುವೆ ಅಥವಾ ಜನರ ಜನ ಮನಸ್ತಾಪಗಳು ಇವು ದೊಡ್ಡದಾಗಿ ಮಾಡಿಕೊಂಡು ಹೋಗುತ್ತಿದ್ದವು. ಅದೇ ಅದರಲ್ಲಿ ಸುಧಾರಿಸಿಕೊಂಡು ಹೋಗುವ ತಾಳ್ಮೆ ಯಾರಿಗೂ ಇಲ್ಲ. ಅದೇ ಪಾಶ್ಚಾತ್ಯರ ಕುಟುಂಬ ವ್ಯವಸ್ಥೆಯನ್ನು ನೋಡಿ ಈಗ ಯುವ ಜನಾಂಗ ಅದೇ ರೀತಿಯ ಒಂದು ಕುಟುಂಬ ವ್ಯವಸ್ಥೆಯನ್ನು ಅನುಕರಿಸಿಕೊಂಡು ಹೋಗಬೇಕಂತ ಮನದಲ್ಲಿ ಮಾಡಿಕೊಂಡಿದ್ದ ಕಾರಣ ಈ ರೀತಿಯ ಅವಿಭಕ್ತ ಕುಟುಂಬಗಳು ಈಗ ಕಡಿಮೆ ಆಗುತ್ತಿವೆ. ಅದಕ್ಕೆ ಈಗ ಮನಸ್ತಾಪ ಬಂದ ಕೂಡಲೇ ಎಲ್ಲವೂ ಒಡೆದು ಹಾಕಬಾರದು. ಅಲ್ಲೇ ಸರಿಪಡಿಸಿಕೊಂಡು ಒಂದು ಕುಟುಂಬ ಎಂದರೆ ಪ್ರೀತಿ ವಾತ್ಸಲ್ಯದಿಂದ ನಡೆಸಿಕೊಂಡು ಹೋಗಬೇಕಾಗಿದೆ. ನಮ್ಮ ಮನೆಯಲ್ಲಿ ಹಿರಿಯರು ಇರುವುದರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ನಡೆದುಕೊಂಡು ಬಂದಂತಹ ಸಂಪ್ರದಾಯ, ಸಂಸ್ಕೃತಿ ಇವೆಲ್ಲ ನಾವು ಅಳವಡಿಸಿಕೊಂಡು ಹೋಗುವುದರ ಮೂಲಕ ಇಂತಹ ಅವಿಭಕ್ತ ಕುಟುಂಬಗಳಲ್ಲಿ ಬಿರುಕು ಮೂಡಿಸುವಂತಹ ಆಗಬಾರದು. ಅಂದ್ರೆ ಮನುಷ್ಯನಿಗೆ ತಾಳ್ಮೆ ಎನ್ನುವಂತದ್ದು ಮುಖ್ಯ. ಆ ಕಾಲದ ಜನರಿಗೆ ಹೆಚ್ಚಿನದಾದಂತಹ ತಾಳ್ಮೆ ಇತ್ತು, ಎಲ್ಲರೂ ಹೊಂದಿಕೊಂಡು ಬದುಕ್ತಾ ಇದ್ದರು. ಅದೇ ರೀತಿಯಾಗಿ ಇನ್ನು ಮುಂದೆ ಬದುಕಿದರೆ ಚಂದ ಎನ್ನುವುದು ನಿಮ್ಮ ಮಾತಿನಲ್ಲಿ ಅರ್ಥವಾಯಿತು. ನಮ್ಮ ಅವಿಭಕ್ತ ಕುಟುಂಬಗಳಿರಲಿ, ವಿಭಕ್ತ ಕುಟುಂಬಗಳಿರಲಿ, ಅತಿಥಿ ಸತ್ಕಾರಕ್ಕೆ ಅತ್ಯಂತ ಹೆಚ್ಚಿನದಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅತಿಥಿ ಸತ್ಕಾರ ಎನ್ನುವಂತಹದ್ದು ಒಂದು ಒಳ್ಳೆಯ ಸಂಸ್ಕಾರಗಳಲ್ಲಿ ಒಂದು ಎನ್ನುವುದಾಗಿ ಹಲವಾರು ಕಡೆಗಳಲ್ಲಿ ಉಲ್ಲೇಖಿತವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಅತಿಥಿ ಸತ್ಕಾರ ಎನ್ನುವುದು ಭಾರತದಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಪದ್ಧತಿಯಾಗಿದೆ. ಅತಿಥಿ ದೇವೋಭವ ಎಂಬ ಉಕ್ತಿಯನ್ನು ಬಲವಾಗಿ ನಂಬುವ ಭಾರತೀಯರು ಅತಿಥಿಗಳನ್ನು ದೇವರಂತೆ ಕಾಣುತ್ತಾರೆ. ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ, ಉಪಚಾರ ಮತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡುವ ಪರಿ ಸೇವೆ ವಿಶ್ವದ ಇನ್ನೊಂದೆಡೆ ಇರಲಾರದು. ಕುಟುಂಬ ವ್ಯವಸ್ಥೆಯ ಕುರಿತು ನೀವು ಹೇಳಿದರೆ ವಸುದೇವ ಕುಟುಂಬಕಂ ಎನ್ನುವಂತಹ ಒಂದು ಸನ್ನಿವೇಶವನ್ನ ಕಾಣುವುದಿದ್ದರೆ ಅದು ಭಾರತದಲ್ಲಿ ಮಾತ್ರ, ಬೇರೆ ಇನ್ನಿತರ ಯಾವುದೇ ರಾಷ್ಟ್ರಗಳಲ್ಲಿ ಅದನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಹೇಳಿದರೆ ಧನ್ಯವಾದ. ಈ ಸಂಸ್ಕೃತಿಯೊಂದಿಗೆ ವಿಕಸನವನ್ನ ಹೊಂದುತ್ತಾ ಮತ್ತು ಬದಲಾವಣೆಗಳನ್ನ ಹೊಂದುತ್ತಾ ಬಂದಂತಹದ್ದು ಆಹಾರ ಮತ್ತು ಉಡುಪುಗಳು. ಆಹಾರ ಮತ್ತು ಉಡುಪುಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ ಸಂಧ್ಯಾ ಮರಾಠಿ ಅವರು. ನಮಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ಆಹಾರ ಪದ್ಧತಿ ಮತ್ತು ಉಡುಗೆಗಳ ಪಾತ್ರ ಪ್ರಮುಖವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಮತ್ತು ಇಲ್ಲಿನ ಹಬ್ಬಗಳಲ್ಲಿ ಅದು ಮಹತ್ವದ ಸಂಗತಿ. ಭಾರತೀಯ ಆಹಾರ ಪದ್ಧತಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತಾ ಜನಾಂಗೀಯ ವೈವಿಧ್ಯತೆಯಿಂದ ತುಂಬಿರುವ ವಿಭಿನ್ನ ಜನ ಸಮುದಾಯಗಳನ್ನು